بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. الإمام شيخ الإسلام ابن تيمية رحمه الله ليوبي ميكورو صبر كتريكا ما بهيغوتون بيانكو فاوا قاعدة في الصبر كتريكا ما بهي قواعد فتوغي ما غدا تفصيل بلالمغ كوريغا ذكروا مداني كتري كما غوليغوتون بيان كفاوا باي مسائل تا ايغوتون ديها نكتاي ميغ كوريغ ديكولا هوغا بيان كفاوا واني مقدمة غي غوتوغا غنوي ذكروا مي نكتا تكفاو شيخ الإسلام رحمه الله فوتوغا ليوا فاوا اليالوالا فاوا جملتك بسفرتك بلالان مقدمة ذكر كربي كتير كما به من مسائل تهوغ ترين ميريغ كلاهوغ من بيان كراني إغارة وانا مسألة ديه وانا مسألة غطوغ ذكر كفاواني علاقة الصبر بالشكر الصبر أي شكر أي دمدوغ أي قلومكي كوباكا الصبر بالشكر صبراي ادي شكراي دمدو غوي غلومكي كوباكا يفهو اغار وانا مساله علاقه بين الصبر والرضا صبراي الرضا كتري وماي ادي روحي جن بنوت الروح اي دمدو غوي غلومكي كوباهيه ميغ كوريغا فيلاوالوغا بيان بجي كتري وماكي نواتا كتري وون اي امها إلمرينغ اتفاقون واجب وغنبا كمكا علاقة مچا مصيبات تدمدو كمي داتي كمي فالوه وطه هندو الله جل وعلا علاياً واجب وغنبه اكاموغا كتريو مي امها إلمرينغ مدوغا اتفاق وفاوا مسألة الصبر واجب باتفاق العلماء دنفه كتريو موغا اتورا الله جل وعلا قضايا قدروغا نيا كوربي اي مصيباتا كتريو ما اكو روحي جنبو ايغوتون الله تعالى يالگ ماچ گدرگا کنڈالو بافا نیا کو فاوا کنت تہو گے ماچ روہی گم بو می گے حکما میدو علم گہول ورینگ گے میدو گاوے دے گاولے بای بیکل ودالو وی قیل واجبن ای واجب کمے اینا گے ماچن اکلان گے نیا کوروا فاوا داتی کنتا هدتي كانتت ايناغ ماتشا نيا كوراوا فاوا هن نروهي كانتت اينا ياي كوريماتي ومون كتري ومونغي اتران اي كانتت تاكن اينا روحي جن بون اي واجب كموغا باي بيكالن ودالوه ادي باين يلوغ مهولورين ودالواني قيل مستحبون اي مستحبو وغنبا كامي اي مستحبو وغنبا كامي غطوغي داري ورنة এই ওয়াজিব কামে গতুগা নুয়াতা মুস্তাহাব্বু কামে গতুগা বিয়াস মুস্তাহাব্বে বুনমং আদি এই দু কল্লুমা নুয়াতে এই ফারওয়া কড় কল্লুমং ওই কামেন নু এগে চাকি কেত্তেরি উমা একু এ কামুগে মাচ্চার রুহিগেম বোমাকি আল্লাহ জাল্লা ওয়ালা লোপডি গান্নাওয়া কামে এই ওয়াজিব হুকুমেন এয়া জিকুর নুই কামুগা বিয়াস ওয়াজিব কামুগা বুনেফিয়ামু রুহিগে বুমাকি এ আলাগে মচ্চং ওই ওয়াজিবেন এহেন নুনি এনা একামুগা ফাফেরিওয়ান ওয়াল্লাহ আলম দেগাউলুগে তেরেন রাজহ বুনমাকি এম্মে আদুলিবেরি বুনমাকি এই মুস্তাহাব্বু বেগেম্বা কামে মুসিবাত তাকাই দাতি হালত তাহুগে মচ্চং কেত্তেরি বুমায় কীগা রুহিগে বুম এম্মে হা দারিওয়ারুনে এগে ইতুরা আল্লাহ আল্লাহ জাল্লা ওয়ালা এনাগে মচ্চং এ নিয়া কুরেভি কান্তা তাহুগে মচ্চং শুকুর কফি হিন্দু এ আলা এওয়ানি এম্মে মাতি হারুফাতং এম্মে মাতি লাডু দাঁড়িয়া ওয়াসিল বেফা মিগে কুরিগা দিকুর কদ্দিন এবাহি দিহবান নুক্তাগা দিকুর কদ্দিন মাসালে কি এই কেত্তেরি বোমা একু শুকুর বেরিব কিহিনাং হইয়ে মুসিবাত মেদুয়েরিম শুকুর কোরানি এগে তফসিল কুরিগে নুক্তাগা হিসা কোফা ওয়ানে ফিলাবলুগে বুমং কেত্তেরি বুমুগে ইতুরা এ নিয়ায়ং আলা রুহিগেম বুমা একু আদি শুকুর কফি কামগা ওয়ানামা এহিন্দু এ আলা এ ওয়ানি এম্মে মাতি হারফত ওয়াসিল বেফা এম্মে মাই এদেবিগেম বা লাডু দাডিয়াং এ আলা এ ওয়ানি আরাফা ওয়ালিল্লাহ আলহামদু ওয়াল মিন্না মি মাওদুগা বাইং ইলুমুগা হলি ওয়েরিং বিদাল ফাবে এগে তেরেগা মিগে কুরিগা দিকুর বেজ্জে সবরুগে মানে কি কবাকা সবর কি কফু নফসি ওয়া হাসবুহা ওয়া হাবসুহা এই নফসু এ কান্তাত্তাকুন দুরুকং হিফে হেট্টং এ কান্তাত্তাকুন নফসু দুরুকং হিফে হেট্টং এহেনাস আর হৃদয় কি কবা হে হৃদয় কি এই ইনশিরাহু সদরি ওয়া সাআতু এই হি তানব সুমাই হামজে হুমাই আদি হিংহমজে হিফা ও সুবহানাল্লাহ মুসিবাতেন এমিহে গে মাচ্চ ফাড়ুমুং দাতি কান্তং এ ইনসানে গে মাচ্চং আল্লাহ নিয়া কুরব্বা ফাওয়া কান্তত্তং এনা একামুগা বদলুমুং কেত্তেরি উমুগে ইতুরা এনা এ কামেগা হি তানব সেফা ও হিংহম জেহিফা ও এন হাম জেহিফা উমকি এ গদায়ং এ নিয়ায়ং এই হৃদয় কি এই হৃদয় কি এগোতুং আল্লাহ জাল্লা ওয়ালা এনায়া কুরিমত কুরেভি হিতি নে দে নিয়াত হুগে মচ্চং রুহিগেং ওয়াকং গবুল কোগ্গেং এলা গায়ম দে মিহুন্নানি এন ওয়ানি ইয়ে রুহিগেং এগোতুগা গবুল কোগ্গেন শক্কে বেসনে মি মাই মতিবেরি বেগেম বি দারাজে মি মাই নবী সাল্লাল্লাহু আলাইহি ওয়াসাল্লাম গে আসহাবু বেকালুন রাদিয়াল্লাহু আনহুম এগোতুগা ওয়াসিলুবি দারাজে রাদিয়াল্লাহু আনহুম ওয়া আরদাহুম কীর্তি গুরওয়ানুগা মি মাওদুগা আল্লাহ আজ্জা ওয়া জাল্লা বাসওয়াহি কুরাবা ফাওয়া আয়াত মিতানুগা যিকুর কুরা মি আয়াতা একু এগে তাফসীরি মা তাফসীর মানিয়ে দিওমুং এগিগেন দানে কোবাখান আল্লাহ জাল্লা ওয়ালা এ দারজং উফুল্লাবি আহুলিবেরি দেবি মাগামা কিয়ে আল্লাহ ওয়াহি কুরেবি মা আসাবা মিন মুসিবাতিন ইল্লা বিইজনিল্লাহ আল্লাহকে ইদনু ফুল মেনুই এভস মুসিবাতে তিয়াবা মিহুন্না নুজেহেনে আল্লাহকে ইদনু ফুল মেনুই এভস মুসিবাতে তিয়াবা মিহুন্না নুজেহেনে মা আসাবা মিন মুসিবাতিন ইল্লা বিইজনিল্লাহ ওয়ামান ইউমিন বিল্লাহি ইয়াহদি কালবা আদি আল্লাহ ইমান বা মিহা দান্নাশে একালাঙ্গে এমিহাগে হিত তেদুমগু দাক্কাওয়াতে আল্লাহ জাল্লা ওয়ালা এমিহাগে হিতং তেদুমগু দাক্কাওয়াতে ওয়াল্লাহু বিকুল্লি শাইইন আলীম আল্লাহি কোম্মে কামে মোড়ে দেনওয়ডি গেম্বা ইলাহু কাম গায়বে দারিওয়ারুন্নে মি আয়াতং এবজেহে তাদব্বুর কল্লাম ফিকুর কল্লাম তাঙ্কলে ফুঙ্ক বিসনালাম মুসিবাতেন মেদুয়েরি ওয়ানি আল্লাহু জাল্লা ওয়ালাগে ඉතුන ෆුලා ලෑගෙන්කං බයාකුරම ෆෝ එයා විදිගෙන් අල්ලා වහි කුරවනි වමන් යුමින් බිල්ලාහි යහදි ගල්බ අදි අල්ලාහන් ඊමාන් වා මිහා එකලාන්ගේ එමිහා අල්ලාහන් ඊමාන් වා මිහා දන්නාෂේ එකලාන්ගේ එමිහාගේ හිත තෙදුමකු දක්කවතේ මුසීබා දිමාවුමු මුසීබා දිමාවුම් දති හාලතු දිමාවුමු හිද්දති කන්තත්ත දිමාවුමු හින් නේදේ කන්තත්ත දිමාවුමු කිහිනෙන් අල්ලාහ් ජල්ල වාලා බස්වහි මි කොරවනි තිමන් අල්ලාහු ඒ අලායන් එ මෙදිවරිවි කන්තත්තකන් ඊමාන් වෙජ්ජ මිහා එකලාන්ගේ එමිහාගේ හිත තෙදුමකු දක්කවතේ කිහිනෙන් ඊමාන් වනි එෆාඩුවි ඒනාගේ මච්චන් එෆාවි ෆාඩුවි වෙට්ටුණු කුරිමතිවි එ මොසීබාතුගේ මච්චන් ඒන වමන් යුඅමින් බිල්ලාහ් අදි අල්ලාහන් ඊමාන් වි මිහායේ කිහිනෙන් ඊමාමුගේ මොරාදකි මේ ආයතුගේ තෆ්සීරුග අල්කමා රහිමහුල්ලාහු විදාළ ෆවනි හුවර් රජුලු තුසීබුහුල් මුසීබා එයි මුසීබා තකා බද්දල් කොෆ්ෆාවා මීහෙ තදමොඩු කමෙ දතිකමෙ හින්නේදේ කමෙ වේෙන් හුරි කමෙ හිතාමවෙරි කමෙ මොළිවෙරි කමෙ මුසීබාතේ දිමා ෆවා හුල් වෙරිය හුවර් රජුලු තුසීබුහුල් මුසීබා ඒ එමිහකා මුසීබාත කුරිමතිවාෆා මිහකේ කීනෙන් එ දර්ජෙන් එන දියයි ෆයාලම් අන්නහා මින් අන්දිල්ලාහ ෆහ ඒනා දනි ඒ අල්ලාහු ජල්ල වාලාගේ හදරතුන් ඒනායයි මෙදුවරිවි කමෙක්ක අල්ලාහ් ජල්ල වාලාගේ හදරතුන් ඒනායා මෙදුවරිවි කමෙක්ක එහිදු කීනෙන් ඒනා ගමලු බෙහෙට්ටි අල්ලාහ් ජල්ල වාලාගේ හදරතුන් ඒනායා මෙදුවරිවි කමෙක්කන් ඒනන් එගුණු فيرضى ويسلم فهي اهدو اينا اكما الروحي ادي قبولوه اهدو اينا اكما الروحي قبولوه روحي جن ادي قبولوه الله مدير كوري بي كمي كيهنن ين نروهن بي الله جل وعلا مدير كوري با كم كمين اكلاان جي غضاغ غدرغ نياكو فاوا كم كمين جا وي حكمت تكي احرمن تحمل كورن جهيداني وين අහර්මෙන් තහම්මුල් කරන් ජෙහිදානේ තදු අහර්මෙන් තහම්මුල් කරන් ජෙහිදාන හිතාම එකන් ඒගේ ෆහතුග පොරුයිෆාවා හාලුගා වේ එහෙනි හිකුමැත්තකෙ කුරීග මසලාග බයන් කුරින් මුසීබාතුග දඩිවලුග කිහිනෙන් එ ශුකුරරිවාන් ජෙහෙනි සෝබකි අල්ලාහ ශුකුර කරන් එබ ජෙහෙන්නු එයි එෆද මුසීබාතෙන් අල්ලාහ ජල්ලවාලා මෙදුවරි කුරවි එබුර බොඩු මුසීබාතෙන් මෙදුවරි නුකුරව්වා ඒ බොඩු මුසීබාතුන් අලා සලාමෙ කොරව්වා එබුර කුඩ මුසීබාතෙ තහම්මුල් කොරව්වන් කුඩ කුඩ දුවස් කොළ මෙදිරි කුරෙද්දි එහෙද ෆිලාගෙන් එදියෙ ඒ කිහා බොඩු ශුකුරෙන් කලාංගෙ ජල්ල වාලාගෙ ذات ෆුලන් අහර්මෙන් ශුකුර කුර්ම හග්ගු වෙගෙන් වේ වමුන් වබන් යුමින් බිල්ලාහ් යහදි කල්බ ඒ මුසීබාත ඇකි ගත් ලවහි කොෆමිවා ආදි අල්ලාහන් ඊමාන් වා මිහා දන්නාෂේ වමුන් අල්ලාහන් ඊමාන් වි මිහ කිකාකු මුසීබා මෙදිරි වමුන් ඒ අල්ලාහ් හදරතුන් ඒනායා කුරිමතිවි මුසීබාතෙක්කං ඒනා දනේ එයා එකු පයර්දා එකමං ඒන රුහිගෙන් වේ එකමං ඒන රුහිගෙන් වේ අදි රුහිම් රුහුමුගේ ඉතුර ඒනා වනි අල්ලාහු ජල්ල වාලාය එකමුගා ගබූලුවකෙන් වේ ගබූලු කුරහාලුගේ වොමොන් සබ්‍රායි රිදා මිවනි වරබ්බොඩු ගුළුමකුන් ලාමෙහිෆ පය සබ්‍රායි කෙත්තරිවමා එකීග එකන් තත්තකන් ඒන රුහි ඒන රුහිගෙන් වහාලුග වෙජ්ජහිතු මායිම් මති දරජතකං උෆිලිගෙන් දේ අදි අලා කඩේලිගෙන් දනි අල්له ජල්ලවාල හිදාය දැක්කවා හිතන් හිදාය දැක්කෙවි අහුළු වෙරින්ග තෙරේ මසල සෑනි අශර් සොබ්‍රායි ගුළිගෙන් දිකුර කුරවේ බාරවන මසල අද එයි ඉලාකා බයින රහමති ව සබුර් රහමතයි සබ්‍රායි දෙමෙදුගොයි ගුළුමකි කොබහේ රහමයි රහමතයි සබුර් මි දෙමෙදුග ඔළු ගුළුමකි කොබාහිජ රහමතයි සබුර් එකති අනකෙච්චා විද්දාගෙන් නුවත එකති අනකෙච්චා එකුග ගින ආයත්තකෙක්ග ගරීන් ගොතුග බෑවරයා ගොතුග අල්ලා සුභානු වතාලා ගුරවානුග දිකුර කොරවාාෆා වේ إن آية تبرغين آية تذكر كفا بي الله جل وعلا بسوهي كربي وتواصوا بالصبر وتواصوا بالمرحمة. الكلام بهي كوربي. ثم كان من الذين آمنوا وتواصوا بالصبر وتواصوا بالمرحمة. دين إيمان به كتري بمن إكاكو أنكاك وصيكو أدي ميستكونا الرحم بهتو من إكاكو أنكاك وصيكو ونو ميهنج ترين إينا واني إينا واني إما إبا ميهنج ترين بمتكا إي إيمان كموغا ماتي درجتك واصلي بأهل ورينج ترين بمتكا إكاكو أنكاك وصية كرمغا إبي إينا رحم بهتو ماي أدي كتري بمان وصية كونغون ميهن وتواصوا بالصبر وتواصوا بالمرحمة إيهم بمو كتري بمان إكاكو أنكاك وصية كون أدي ميستكونا رحم بهتو ما إكاكو أنكاك وصية كونغون ميهن ترين إينا واني ميهاي تغا ميباني رحمة ياي صبر غرينا غوتوغا ذكر كريفه مي بابوغا إبهي كتري بماي إكوغا رحم كورون مي بابوغا ميستكم بهي فابي هتر بايكا هتر جنتيكا بهي فابي مي باتم بايام مي كوراني فرطم جنتيكي صابر ولا يرحم كتري بي إهن سرحم النكوري إهن كتري بي إهن سرحم النكوري ميجي مثالكي إميستكونا باروريكن لبفا إميستكونا غدكن لبفا إينا جي كيبان إيه دو كتري كم فيني بار وري كان ليبي فتبي ميهم ميستهم جم أصلاً وري كم وجا نواتا مغام تا هوجا نواتا ميستهم جم أصلاً إسفة وا فرايتا بار وري كم وجا إبام هم واني نواتا إبام يهون نكي إبام يهون جي جسماني غوتم بار غدا باي بوما إيكو ميفاد ميهم جي كيبان فيناني صابرون ولا يرحم كتر يومك اين اهالوك صابرون اين اوه كتر يومي هنگه گوتوك اين اس رحم النكوري رحم النكوري مي مي باگ تره گهمنه فرطم اگنت اگنتی گه ميهم دیوانه يرحم ولا يصبر رحم كوري ekamu ketteriu men nove rahum kore henes ketteriu men nove mege misale ki gina anghenunnai eba mi hunna medweri wa kantatta huge matiga amal kura goy mege misale ki gina anghenunnai bar verikan nuhunna balikashi mihu warag gina hadis tahuge epaden dikuruwe musibatuge dandiwaluga ebaa mihunge hashigadan aniya kura wahaka musibatu ge badawul dadiwal awmu istari gandu bala wahaka musibatu ge dandiwal awmu hedunta vidala wahaka laysa minna man shakka al juyub wa daraba al khudu' wa da'a bi dawal jahiliyya adi mi anghenunge terega ginave fawa bay ketteri kamen nove enes rahum kure eko ganaka ka rahum kurumuga ekak anakakan eba mihun rahum kura bay gotu gavi ekan ketteriu men nove adives ege hem ba misale ki bar verikan nuhunna mihun ebe kanne bar verikan me libifai ehma mistakuna rahum kure ekam ketteriu men nove ketteriu men eba ge faratun nufene buma eku isse bayan kuri gotam mi anhen ge terega ginave gemba kame adi mi ruliveri kamai nafratai مفادا نيغاني كانتتاو غا صوبو نكونا نتيجاي بسمه رولي بيري كاماي نفرتاي مي اخلاقي آفايت تكون نكونا نتيجاي بسمه آدمي ديوانا جينت تيمواني لا يصبر ولا يرحم لا يصبر ولا يرحم كتري كامي بس نووي آدي رحمي بس نووي آدمي غي مثالكي أهل القسوة هين هارو ميهم أهل القسوة هين هارو كامو غابا ميهم أمر فلتاكا كتريو من نووي أدي إيا إيكو خلقو تكون رحم كرم بس نووي الله جل وعلا أمر فلتا ما النبي صلى الله عليه وسلم أمر فلتا شريعتو كمچا إبا إيكو كتريو من نووي ಕೆತ್ತರಿ ಮೆನ್ನೋವೆ ಕೆತ್ತರಿ ಕಮೆನ್ನು ದಕ್ಕ ಆದಿ ಏಗೆ ಇತುರ ಅಲ್ಲಾಹು ಜಲ್ಲ ವಾಲಾಗೆ ಹಲ್ಗು ತಕುನ್ನವ್ಯಸ್ ರಹಮ ಕುರುಮೆನ್ ನೋವೆ ಪೈ ಮಿವೆಸ್ ಕೆತ್ತರಿ ಕಮಾಯಿ ರಹಮ ಕುರು ಮಿ ಬ್ಯಾಗ ಬೆಹಿಗೆಂದ ಗಿಂತಿ ತಹುಗೆ ತೆರೆಗೆ ಗಿಂತಿ ಹತರ್ವಣ ದರಜೆಯಕಿ ನುವತ ಹತರ್ವಣ ಗಿಂತಿಯಕಿ ಆದ ಮಿ ಎಮ್ಮೆ ಫಹು ಗಿಂತಿ ಏಯ್ ಅಫ್ದಲುಲ್ ಮರಾತಿಬ್ ಏಯ್ ಮಿ ಬ್ಯಾಗೆ ತೆರೆಗಾವ ಎಮ್ಮೆ ಮಾಯ್ ಮತ್ವೆರಿ ದರ್ಜಾಗ ಹುಲಿ ವೆರಿ ಯಜ್ಮೋ ಸಬ್ರ ವರ್ ರಹ್ಮ ಕೆತ್ತರಿ ಕಮಾ ಏಕು ರಹಂ ಕೊರೊಂ ಜಮಾ ಕೊಫ್ಫಾವ ಹುಲಿ ವೆರಿ ಕೆತ್ತರಿ ಉಮಾ ಏಕು ರಹಂ ಕೊರೊಂ ಜಮಾ ಕೊಫ್ಫಾ ಹುಲಿ ವೆರಿ ಆದ ಮಿ ಎ ಬಯಕಂ ಅಲ್ಲಾಹು ಜಲ್ಲ ವಾಲ ಹಮ್ದು ದೆವ್ವಾ ಫಾವ ಹುಲಿ ವೆರಿ ನುವತ ಹಮ್ದು ಲಿಬಿಗೆಂ ವಾ ಹುಲಿ ವೆರಿ ಸಬ್ರುಗ ಮಿ ಮೌದೂಗ ಹಮ್ದು ಲಿಬಿಗೆಂ ವಾ ಹುಲಿ ವೆರಿ ನಕಿ ಏಯ್ ಕೆತ್ತರಿ ಉಮಾ ಏಕು ಹಮ ಎ ಸಾತುಗ ಹಮ ಎ ಹಿಂದುಗ ರಹಂ ವೆಸ್ಕುರೆ ಮಿ ಸಿಫೈಂ ತೌಫೀಕು ಲಿಬಿಜ್ಜೆ ಮೀ ಹಕಿ ಎ ಮೀ ಹಾವಣಿ ಮೀಸ್ತಕುನ್ನ ಎಕು ರಿವೆತಿ ಗೊತುಗ ಮುಮಲ ಕುರ್ಮುಗೆ ತೌಫೀಗು ಲಿಬಿಫ ಉಮಾ ಎಕೀಗ ಇಲ್ಮುಗ ಹುಲಿ ವೆರಿಂ ಮಿಕಮುಗೆ ಮಚ್ಚ ಖಂಡಾಳ ಫವ ಗವಾಯಿದುಗ ವಿದಾಳುವಣಿ ಇನ್ ಜಮಾ ಮಾ ಸಬ್ರಿ ರಹ್ಮ ಕೆತ್ತರಿ ಉಮಾ ಎಕು ರಹ್ಮ ಜಮ್ಮೋ ಕಫಿಕಮ್ಗ ವಾಣಮ ಇಸ್ತೋ ಜಬ ರಹ್ಮತಲ್ಲಾಹಿ ಲಹ್ ಅಲ್ಲಾಹ್ ಜಲ್ಲ ವಾಲಾಗ ರಹ್ಮೆ ಎ ಮೀ ಹಕಂ ಹಾಸಿಲುವೆಗೆಂದೇ ಶರಫಕ ಫುದೇ ಮಿವರು ಮತಿವೆರಿ ಕಮಕ ಫುದೆಯನ್ನು ಮಿವರು ಕೆತ್ತರಿ ಉಮಾ ಎಕು ರಹ್ಮೆ ಜಮಾ ಕೊಫಿ ಕಮ್ಗ ವಾಣಮ ಇಸ್ತೋ ಜಬ ರಹ್ಮತ್ ಅಲ್ಲಾಹಿ ಲಹ್ ಅಲ್ಲಾಹು ಜಲ್ಲ ವಾಲಾಗಿ ರಹ್ಮೆ ಎಮಿ ಹಕಂ ಇಸ್ತೋ ಜಬ್ ಹಾಸಿಲುವೆದೆ ಹಾಸಿಲುವೆಗೆಂದೆ ಉಮಾ ಎಕೀಗ ಮಿ ದರಜೆಯ ನುವತ ಮಿ ಸವಾಬೇನೆ ಲಿಬುಣಿ ಕೀವೆಗೆ ಏಯ್ ಸಬ್ರುಗೆ ಸಬಬು ಅಜುರು ಹಾಸಿಲುವೆ ಸಬ್ರು ಉಮು ಕೆತ್ತರಿ ಉಮು ಏನಂಗ್ ಅಜುರ್ಲಿಬೆ ಅದಿ ಮೀಸ್ತಕುನ್ನ ಒಗಾತೆರಿ ಉಮಾಯ್ ರಹುಮುಗೆ ಸೌಬುಂ ಅಲ್ಲಾಹುಗೆ ರಹಮೆಂಗ್ ಏನಾಯಂಗ್ ಹಗ್ಗುವೆಗೆಂಬೆ ಎ ದೆಬಾ ಏನಮ್ಯೋನಿ ಜಮಾ ಕೊಫ್ಬೆ ಕೆತ್ತರಿ ಉಮುಗು ಸಿಬುಬು ಏಗೆ ಅಜುರು ಏನಾಯ್ ಲಿಬೆ ಅಳುತಕುನ್ನ ರಹಂ ಕುರ್ಮುಗೆ ಸಬಬು ಏನಾಯಂಗ್ ಅಲ್ಲಾಹು ಜಲ್ಲ ವಾಲಾಗೆ ರಹಮೆಂಗ್ ಹಾಸಿಲುವೆಗೆಂದೆ ಇನ್ನಮಾ ಯುವಫ ಸಾಬಿರೀನ ಅಜ್ರಹುಂ ಬಿಗೈರಿ ಹಿಸಾಬ್ ಕೆತ್ತರೀನ್ನಂ ಎಕಲಾಂಗೆ ಅಜುರ್ ದೆವ್ವಾಕಂ ಕಶವರಿ ಹಿಸಾಬೆಣ್ಣೆತಿಯೇ ಮೈ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕುರವಿ ಇನ್ನಮಾ ಯರ್ಹಮುಲ್ಲಾಹು ಮಿನ್ ಇಬಾದಿಹಿ ಅರ್ರುಹಮಾಉ ಅಲ್ಲಾಹು ತಾಲಾ ಎಕಲಾಂಗ ಅಳ್ತಹುಂಗೆ ತೆರೆಂ ರಹಂ ಕುರವ್ವಾಕಂ ಕಶವರಿ ಮೀಸ್ತಕುನ್ನ ರಹಂ ಕುರಾ ಮೀ ಹುಂದೆಕೆ ಮೀಸ್ತಕುನ್ನ ರಹಂ ಕುರಾ ಮೀ ಹುಂದೆಕೆ ಬುಮಾಯಕೀಗ ದತಿ ಹಾಲತಾಯಿ ದತಿ ದಂಡಿವಳಾಯಿ ಹಿದ್ದತಿ ಕಂತತ್ತಕಾಯಿ ಮುಸೀಬಾತ ಬಲಿಮಡು ಕಮ್ಗ ಹಾಲುಗ ಕೆತ್ತರಿ ಉಮಾ ಏಕು ರಹುಂ ಜಮಾ ಕೊಫಿ ಕಮ್ಗ ವಾಣಮ ಎವಣಿ ದೇಳು ಕಮ್ಗ ಗಾಯಂ ವೆಫ ಕೆತ್ತರಿನ್ನ ಎಕಲಾಂಗ ಅಜುರ್ ದೆವ್ವಾಕಂ ಕಶವರಿ ಹಿಸಾಬೆನ್ನೆತಿ ಆದಿ ಅಲ್ಲಾಹುಗ ಅಳತಕುನ್ನ ಎಕಲಾಂಗ ಮಹುಲೂಗುನ್ನ ರಹಂ ಕೊಫಿ ಕಮ್ಗ ವಾಣಮ ಏಯ್ ಎಕಲಾಂಗ ಜಲ್ಲ ವಾಲಾಗ ರಹಮೆ ಎಮೀಹಕಂ ತನವಸ್ವೆಗೆಂಬ ಸೌಬೆ ಕಮ್ಗಾವೆ ಎಳಾವಣಿ ಮತಿ ದರಜತಕ ಅರಾಫ ಮಿಮೌದುಗೆ ತೇರವನ ಮಸಲ ತೇರವನ ಮಸಲೇಕಿ ಅಲಾಕ ಬೈನ ತವಾಸಿ ಬಿಲ್ ಹಕ್ಕಿ ವ ತವಾಸಿ ಬಿ ಸಬುರ್ ಹಗ್ಗ ವಸಿಯ ಕುರ್ಮಾಯ್ ಅದಿ ಕೆತ್ತೆರಿಯುಮ ವಸಿಯ ಕುರ್ಮಾಯ್ ಒಯ್ ಗುಳುಮಕಿ ಕೊಬಾಹಿಯೆ ಹಗ್ಗ ವಸಿಯ ಕುರ್ಮಾಯ್ ಕೆತ್ತೆರಿಯುಮ ವಸಿಯ ಕುರುಂ ಕಿಹಾ ಬೊಡು ಗುಳುಮೆಹಿಯೆ ಅಲ್ಲಾಹ್ ಜಲ್ಲ ವಾಲ ಕೀರ್ತ್ ಗುರುವಾನುಗ ಬಾವೆಲೆವ್ವಿ ಮಾಯ್ ಮತಿವೆರಿ ಸೂರತೆ ಮಿ ಸೂರತ ಮೆದು ಇಮಾಮು ಶಾಫಿ ಕೀಕೆ ವಿದಾಳುವಿ ಲವ್ ಮಾ ಅನ್ಸಲ್ ಅಲ್ಲಾಹು ಹುಜ್ಜತನ್ ಇಲ ಹಲ್ಕಿ ಇಲ್ಲ ಹಾದಿ ಸೂರ ಮಿ ಸೂರ ನೋಂಗ್ ಎಚ್ಚೆಂ ಅಲ್ಲಾಹ್ ಜಲ್ಲ ವಾಲ ಎಕಲಾಂಗ್ ಅಳ್ತಕು ಮಚ್ಚ ಬಾವೆ ನುಲೆವ್ವಿ ಕಮುಗ ವೀನಮ ಲಕಫತ್ ಹೋಂ ಇಮಾಮು ಹುಣ್ಣ ಮಿವರು ಫುದಿಜ್ಜೆ ಮಿಬಾ ಮಿ ಹುಣ್ಣ ಮಿವರು ಫುದಿಜ್ಜೆ ಸೂರತ್ ಉಲ್ ಅಸುರ್ ಎಕಣಿ ಅಲ್ಲಾಹ್ ಜಲ್ಲವಾಲ ಅಳತಕುನ್ನ ಬಾವೆಲ್ಲ ವಿಕಮುಗ ವೀನಮಸ್ ಅಳತಕುನ್ನ ಫುದಿಜ್ಜೆ ಎವರು ಸೂರತೆ ಮಿ ಸೂರತಕಿ ಮಿ ಸೂರತಕಿ ಎವರು ಸೂರತೆ ಎಮ್ಮೆ ತಿಂಗಾಯೆ ಎ ತಿಂಗಾಯತುಗೆ ತೆರೇಗ ಎಕಲಾಂಗ ಜಲ್ಲವಾಲ ದಿಕುರು ಕೊಫ್ಫಾವಣಿ ಕಿತಕ್ಕಂತ ಕಿತಕ್ಕಂತ ಅಲ್ಲಾಹ್ ಬಸ್ವೇಹಿ ಕುರೆವಿ ಇಲ್ಲಲ್ಲದೀನ ಆಮನು ವಾಮಿಲು ಸಾಲಿಹಾತ್ ವತವಾ ಸೌಬಿಲ್ ಹಕ್ಕಿ ವತವಾ ಸೌಬಿ ಸಬುರ್ ಇಮಾಂಬೆ ಸಾಲಿಹು ಅಮಲು ತಕ್ಕೋ ಏಕಕು ಅಣಕಕಂ ಹಗ್ಗ ವಸಿಯಕ್ಕೋ আদি একক আনক একক ক্ষেত্রের উম বসি একং ওন মিহুম মেনুইয়ে মিমিহুম ফিয়াওয়ে মিমহুম ফিয়াওয়া দেন তিবি কম্বাই ওয়াল আসর ইন্নাল ইনসান লাফি খুসর হামা কাশোরং ইনসান আওয়ানি গেল্লুমা হালাকুগে হামা কাশোরং ইনসান আওয়ানি গেল্লুমাই হালাকুগে ইল্লাল্লাযীনা আমানু মিমিহুম ফিয়াওয়ে কোবাই মিহুন নাকি আল্লাযীনা আমানু ইমাম বে ওয়ামিলু সালিহাত সালিহ আমল কোলা ওয়াতাওয়াসাও বিল হাক্কি একক অনকক হাগ্গ ওয়াসি একক ওয়াতাওয়াসাও বিস সবর আদি একক অনক কেতিরুম ওয়াসি একক গুন মিহ মি হাতার সিফা মি হাতার সিফা ফিয়াওয়া দেন তিবি মি সিফা নেমমি হুন নাকি এমমেন নাকি গেল্লুমা হালাকু গতি বহুল বেরি হাতার সিফা গে তেরেগ মিওয়ানি সবরাই হাগ্গ ওয়াসি কুরমাই কেতিরুম ওয়াসি কুরমাই আদি হাগ্গ ওয়াসি কুর হাতর সিফায়ং অতি হাতর সিফাগে তেরেগা মিওনি মেদি সিফাগে বাহক কিহা মুহিম্ম কিহা বড় গুলমে মি আলতকংগে তেরেগাওয়া মুমিনু ইবায়ক কিহা হাজে জেহফ সিফে কামগাবি আত তাওয়াসি বিল হাক্কি ওয়াত তাওয়াসি বিস সবর হাগ ওয়াসিয়ে করু আদি কেতেরিম ওয়াসিয়ে করু মি কামগে মুহিম্ম কাম বায়ান করব্বা আল্লাহ জাল্লা ওয়ালা এবায়ক মেদ ওয়াহি করবি ফরায়ত কাম গায়ে মিয়ায়ং আডুয়া হালু মগেন এ কালাঙ্গে আজ ওয়াজাল্লা এবায়ক মেদ ওয়াহি করবি মিফাদে এ কালাম ওয়াহি করবি ওয়ামিনান্নাসি মিস্তহুঙ্গে তেরে গায়ে মান ইয়াকুলু আমান্না বিল্লাহি তিমাম্মেন ঈমা বেজ্জায়মে দুলুম্বুনা বায়কু ওয়ামিনান্নাসি মান ইয়াকুলু আমান্না বিল্লাহি মিস্তহুঙ্গে তেরে গায়ে তিমাম্মেন ঈমা বেজ্জায়ে দুলুম বুনা বায়কু কোবাই মঙ্গে সিফে কি ফাইদা উজিয়া ফিল্লাহি জাআলা ফিতনাতান্নাসি কাআযাবিল্লাহি ফহে আল্লাহুগে মাউগা এই মিহকা দতি কামা ওয়েনা উদগুলে লিবিজ্জে নামা মিস্তাকুঙ্গে উদগুতাং আল্লাহুগে আযাবা ইফফাদ কামগা এনা হাদে কি বেগে ফাইদা উজিয়া ফিল্লাহি ফাই আল্লাহুগে মাউগা এ মিহক দতি কামায় ওয়েনা উদগুলে লিবিজ্জ নাম মিস্তাহুঙ্গে উদগুতং আল্লাহুগে আজাবায় এফাদ কামগা এনা হাদে জায়লা ফিতনাতান নাস কা আযাবিল্লাহ মি এনা হাদা গতকি ওমং এনা দাওয়াত দে এনা সবরেন্নে এনা দাওয়াত দে সবরেন্নে সবরেন্নে তোমাকে সব আল্লাহ মিওয়ানি ওয়াহি করাবাফা এনাগে মিসাল কি আল্লাহ মাউগা এই মিহক দাতিকামা ওয়েনা উদগুলে লিবমো মিস্তাকুঙ্গে উদগুতং আল্লাহুগা আজাবা ইফাদ কামগা হাদা মিহকে মি এনা ঘালকি এম এনা দাওয়াত দে সবরেন্নে আল্লাহুগে আজাবু নুয়াত আল্লাহ জাল্লা ওয়ালাগে মাগুগা এই মিহক দাতিকামা ওয়েনা উদগুলে লিবিজ্জে নাম কেত্তেরি কামেন্নে কেত্তেরি কান্নে মিহাগে মিসালকি হামেকেন দুলু কলুং দুলুগে কলুং ইমাম বেজ্জে বুনা মিহকে মিসাল ইহা বেশ এনাগে দরজাবানি দব্যপ দুলুং ইমাম বেজ্জে মিহেকে বোনা মিহেন এই দুলুং হামেকান ইমাম বেজ্জা মে বোনা মিহে কেত্তেরি কামে নেকামগা বাণমে উমা একু এনা কেত্তেরি উমা একিগা হাগ ওয়াসিয়ে কুরম মি দেতি মিবানি জমা কুরন জেহিফে দেংতি সবর কুরমুগা ওয়া মিহে এহেনাস ওয়ালা ইয়াদু ইলাল হক হাগ ওয়াসিয়ে নুকুরে এনা কেত্তেরিবে কেত্তেরি কামগা এনে দেমি হুরে একামুগ হাগ্গং এনা ওয়াসিয়ে নুকুরে মিমি হাগে মিসাল কি আনিয়া বেরি কাম ওয়াসিয়ে কোরা মিহে ফাদা আদ এমি হা আমিল্লে কেত্তেরিবি কেত্তেরুম গায় মহুরি একামুগ হাগ্গ ওয়াসিয়ে নুকুরা কামগ ওয়ানামা এন এ ওয়াগি বেরিবানি আনিয়া বেরি কাম এন এ ওয়াগি বেরিবানি আনিয়া বেরি কাম এনা কেত্তেরি কাম গাবে এহেনস লা ইউসি বিল হক হক কাং এনা ওয়াসিয়াত নুকুরে দেংতি এনা কেত্তেরি কাম গাবে এহেনাস লা ইউসি ইলাল হক হক কা ওয়াসিয়াত নুকুরে এহিদু এনা গে মিসাল কি আনিয়া বেরি কাম ওয়াসিয়াত কুরা মিহে ফাদে কাকু মিফাদ মিহে গতু গাওয়া বেনু বানি কাকু মিফাদ মিহে গতু গাওয়া বেনু বানি বুমং এনা কেত্তেরি উমুগায়ে লা ইউসি ইলাল হক হক ওয়াসিয়ে নুকুরমো এনাগে দরজে কি মিয়ে এনাগে দরজে কি মিয়ে එහෙම් බොමුන් කොම් මෙහෙම් වෙස් මි දෙබා මොමින් අලාගේ නැප්සුගා ජමාවාන්ජෙහෙ හක්ග වසිය කුරමා එකු කෙත්තෙරිවුම වසිය කුරු හක්ග දවත් දිනුමා එකු කෙත්තෙරිවුමුගා ගෑම හුරු ඉල්මු ගහුලු වෙරින් මිමවදෝග ذكر كفاوة بس فلوغا بني لا يكون تبليغ حق إلا بالصبر حقم ميهك غوين نلويني حقوغا ميهك غايم نهرويني إلا بالصبر كتري بما إكو غا منوية كتري بما إكو غا منوية أدي أي حق صبر كرون كمغا بس نواني إبهي حقوغا كتري كمغا دميهرون كمغا بس نواني حقوغا متيغا هرغن ඒන කෙත්තරි කෙත්තරිව හාලුග හුරුග මෙනුවියේ එබැහි හග්ග වසිය කුරුමා ඇකීග කෙත්තරි වුමුන්නේ එමි හකි හග් සබ්‍රං ඒ හග්ග වසිය කුරුමි හකමුගා වානි අදිය සෙෆාර හග්ගෝ මතීගා හුරේ හග්ගෝගේ මතීගා හුරේ ඒන කෙත්තරිවේ හුරුමුන් හග්ග වසියෙන් සෙබ කුරේ අදි හග්ගෝගේ මතීගා දෙමි හුරුමන් එන කෙත්තරිවේ මිපදයින් කෙත්තෙරි නුවා නම එමීහකු නුවානේ හක්ගුගා හුර කෙත්තරිවි කමුග වෙස් හක්ගුගා හුර කෙත්තරිවි කමුගෙනවස් වානේ ඒ හක්ග ගෝමා එකීගේ මිහක බජේ ඒ හක්ගා එකීග කෙත්තෙර උමුගා දෙමි හුන්න එහෙන් නුනි එදරජයක නාදවේන බොමොන් මිවෙස් ඉන්තිහායක් ගොලිලා මෙහිපාවා දෙසිෆයේ අත්තවාසී බිල් හක්කි වත්තවාසී බි සබර් حق وصية كورما إيكو أدي كتريم وصية كور سادة ونا مسألة سادة ونا مسألة إيكي فرق بين صبر الكرام وصبر الليام صبر الكرام ناي صبر الليام ونگه فرق كي كوباكا كيها بود فرق ينگه بوي صبر الكرام صبر الكرام كي كوباكا ಸಬರುಲ್ ಕಿರಾಮಕಿ ಕೆತ್ತರಿ ಉಮುಗೆ ಸವಾಬಾಯಿ ಧರ್ಮ ಎಂಗಿ ಎ ಕಮಟ್ಟಕ ಅಮಿಲ್ಲ ಇಖ್ತಿಯಾರ್ಗ ಕೆತ್ತರಿ ವಾಮಿಹು ಸಬ್ರು ಕುರಾಮಿಹು ಕೆತ್ತರಿ ಉಮುಗೆ ಸವಾಬು ಎಂಗೆ ಕೆತ್ತರಿ ಉಮುಗೆ ಅಜುರ್ರೆಂಗೆ ಕೆತ್ತರೀನ್ ನಂ ಅಲ್ಲಾಹ್ ಜಲ್ಲವಾಲ ರುಸ್ಸವ ಎಕಲಾನ್ ಲೋಪೊಡಿ ಗಣ್ಣವ ಮತಿರ್ ದರಜ ದೆಬ್ಬಾ ಕಂ ಎಂಗೆ ಉಮಾಯಕೀಗ ಅಮಿಲ್ಲ ಇಖ್ತಿಯಾರ್ಗ ಎ ಸವಾಬಂ ಎ ಅಜುರ್ರಂ ಅಲ್ಲಾಹ್ ಜಲ್ಲವಾಲಾಗೆ ರುಸ್ಸವಮಂ ಫುಸ್ಸವಮಂ ಹಿದಾಯತಂ ಎ ಮಗಾಮಟ್ಟಕ ಏನ ಅಮಿಲ್ಲ ನಫ್ಸ್ ಎ ಗೊತ್ತಂ ಇಸ್ಕೋ ಕೆತ್ತಿರು ಮಗ ದೆಮಿ ಹುಣ್ಣ ಹುಲಿ ವೆರಿಯ ಏ ಸಬುರುಲ್ ಕಿರಾಮುನ್ ನಕಿಯೆ ಸಬುರುಲ್ ಕಿರಾಮುನ್ ನಕಿಯೆ ಅಮಿಲ್ಲ ಇಖ್ತಿಯಾರುಗ ಎ ಸವಾಬ ಧರ್ಮ ಹಾಸಿಲ್ ಕುರ್ಮಟ್ಟಕ ಕೆತ್ತಿರುವೆ ದೆಮಿ ಹುರು ಕೊಬ ಸಬುರುಲ್ ಲಿಯಾಮುನ್ ನಕಿ ಸಬುರುಲ್ ಲಿಯಾಮುನ್ ನಕಿ ಮಜುಬೂರ್ ವೆಗೆಂ ಕೆತ್ತಿರುವ ಮೀಹು ಎನೂ ಗೊತ್ತೆನ್ ನೆ ಕೆತ್ತರಿವು ನೂ ಗೊತ್ತೆ ನೆಂಗ್ ಏನಿಯ ಏನ ಏಕಮಂ ಬೇಣು ವಣಿಕಿ ನೂ ಎ ಸವಾಬಂ ಏಕಮಂ ಏನ ದಹಿವೆತಿವ ಹಾಲುಗ್ಗೆ ನೂ ಎ ಅಜುರ ಸವಾಬಂ ಎದಿಗೆನೆ ನೂ ಕೆತ್ತರಿವಾಂ ಏನ ಮಜಬೂರ್ ವೆಜ್ಜೆ ಎನು ಗೊತ್ತೆ ನೆ ದೆನ್ ಕೆತ್ತರಿವೆ ಹುಣ್ಣನೆ ಆದೆ ಏ ಸಬ್ರು ಲಿಯಾ ಮುನ್ನ ಕೀಯ ಅದಿ ಸಿತ್ರ ಭಯಾಂಕುರ ಮುಸೀಬಾತೆ ಕುರಿಮತಿ ಬುಮುಂ ಎ ಮುಸೀಬಾತುಗೆ ಮಚ್ಚ ಕೆತ್ತರಿ ಉಮುಗ ಸಬರುಲ್ ಕಿರಾಮುನ್ನಾಯಿ ಸಬರುಲ್ ಲಿಯಾಮುಂಗೆ ವರಬ್ಬುಡು ಫರಗೆವ್ವೆ ಮುಸೀಬಾಯ್ ದಿಮಾ ವೆಜ್ಜೆ ದತಿ ದಂಡಿವಾಳ ಕುರಿಮತಿ ಲಾಫಿ ಏನಾಗೆ ಮಚ್ಚಂ ಏನ ಹಿನ್ನೆದೆ ಕಂತತ್ತಕ್ಕೆ ಫ್ಯಾಬಾಫಿ ಎಹಿಂದುಗ ಸಬರುಲ್ ಕಿರಾಮುನ್ನಾಯಿ ಸಬರುಲ್ ಲಿಯಾಮುಂಗೆ ವರಬ್ಬುಡು ತಫಾತೆವ್ವೆ ಕೆತ್ತರಿ ಉಂಗತಿ ಎಗ್ಗೊತಕಿ ಏನಾಗೆ ಇಖ್ತಿಯಾರುಗ ಏನಾಯ ಅಮಿಲ್ಯನ್ ಬೇಣುವೆಗೆ ಎ ಗೊತ್ತುಗ ಏನ ಕೆತ್ತರಿವೆ ದೆಮಿ ಹುಣ್ಣ ಬೇಣುವಿ ಏನೇ ಕಮ ಬೇಣುವೆ ಎ ಕಮಂ ಎದಿಗೆ ಎ ಸವಾಬಂ ಎದಿಗೆ ಎ ಕಮಂ ಏನ ಬೇಣು ಎ ಗೊತ್ತು ಏನ ವೆಗೆಂದೆ ಕೆತ್ತರಿ ಕಮಗೆ ಮೌದೋಗ ಕರೀಮೆಗೆ ಗೊತ್ತುಗ ಕರೀಮೆ ಗೊತ್ತುಗ ವೆಗೆಂದೆ ಏನ ಕೆತ್ತರಿ ಕಮಗೆ ಗಾಯಮುವೆ ಏನಾಗ ಇಖ್ತಿಯಾರು ಕೊಬಾಯಿಗೆ ಮಾನೇಕಿ ಏನಾಯ ಮುಸೀಬಾತೆ ಕುರಿಮತಿ ಕೆತ್ತರಿವೆ ಕೆ ಕುರ್ಮುಗ ದೆಮಿ ಹುಣ್ಣನಿ ಎಗೊತ್ತುಗ ಅಲ್ಲಾಹ್ ಜಲ್ಲ ವಾಲ ಏನ ಕುತ್ತಂಬೆವೆ ಸೋಬಕಿ ಏಯ್ ಅಲ್ಲಾಹ್ ಏನಾಗ ಮಚ್ಚ ಕಂಡೇಳುವಿ ಗೊತ್ತಕೀಯ ಮುಸೀಬಾತಾಯಿ ದತಿ ದಂಡಿವಾಳಾಯಿ ಹಿನ್ನೇದೆ ಕಂತತ್ತ ಹೋಗಿ ಕೆತ್ತರಿವೋ ಏಮ ಅಲ್ಲಾಹ್ಗೆ ಅಮರುಫುಳು ಏನ ತಂಫೀಸ್ ಕುರಿ ಅಲ್ಲಾಹ್ಗೆ ಅಮರುಫುಳಂಗ್ ಏನ ಬೋಲೆ ಬಿ ಏ ಹಾ ಅಲುಗ ಏ ಅಳ ವಣಿ ಅಲ್ಲಾಹ್ ಜಲ್ಲ ವಾಲಾಯಾಯ್ ಕುತ್ತಂಬೆಗೆ ಕುತ್ತಂಬೆಗೆ ಅದಕ್ಕೆ ಎತ್ತ ಏಯ್ ಅಲ್ಲಾಹ್ ಜಲ್ಲ ವಾಲ ಅಮರುಫುಳು ಕೊರವಾಫಾವಾ ಖಂ ಎಗಿ ಇಮಾಂಬೆ ಗಬೂಲು ಕೋ ರುಹಿಗೆ ಹಮ ಇಫದೈನ್ ಸಬ್ರ ಕುರ್ಮುಗ ಓ ಜವಾ ಓ ಸವಾಬಾಯಿ ಓಯ್ ಅಜುರಾಯಿ ಏಕಮುಗ ರಿವೆತಿ ನಿಮಮೆ ಹಾಸಿಲು ವಾಣಕಂ ಎಂಗೆ ತೀವೆ ಕೆತ್ತರಿ ಮುಗ ದೆ ಮಿಹುರಿ ಮಿಹುರಿ ಹಾ ಕಂತತ್ತಕ ಎಕೀಗ ಅಳಾಗೆ ಅಮಿಲ್ಲ ರುಹುಮಾಯ್ ಅಮಿಲ್ಲ ಗಬೂಲುಗೆ ಎದಿಗೆ ಕೆತ್ತರಿವಿ ಮೇ ಸಬ್ರುಲ್ ಕಿರಾಮ್ ದೆಂಫೆ ಸಬ್ರುಲ್ ಲಿಯಾಮುನ್ ಮಿಮಿಸ್ತಕುನ್ನಕಿ ಹಿತಾಮ ಕುರುಮಾಯ್ ಹಿದ್ದತಿ ಕಮಾಯ್ ದೆಕೊಳುವೆರಿ ಕಮುಗ ಫಾಯ್ದಾಯ್ ನೆಕ್ಕಂ ಎಂಗಿಜ್ಜೆ ಹಿತಾಮ ಕೊಕ್ಕೊ ಕೊಕ್ಕೊ ಫಾಯ್ದಾಯ್ ನೆಕ್ಕಂ ಎಂಗಿಜ್ಜೆ ದೆಕೊಳುವೆರಿ ಕಂ ದಕ್ಕಾಗೆ ಕೊಳುಹುಸ್ವೆಜ್ಜೆ ಕಂ ಎಂಗಿಜ್ಜೆ ದೆನ್ ನೆಂಗ್ ಎನು ಗೊತೆಂ ಕುರ್ತಮ ದೆಕ್ಕಿ ದೆಕೊಳುವೆರಿ ಕಂ ಕುರ್ತಮ ದೆಕ್ಕಿ ಹಿತಾಮಯ ಮೊಳಿವೆರಿ ಕಂ ಮೀ ಬಾಮು ಉಣ್ ಗೊತಕೀಯೆ ಏಕಮುಗ ಎವ್ವೆಸ್ ಫಾಯ್ದಾಯ್ ನೆಕ್ಕಂ ಎಂಗಿಜ್ಜೆ ಎಫ್ ಹೋ ಕೆತ್ತರಿ ಕಮದ್ದಾ ಮೀ ಹುಂಗೆ ಏ ಮಿಹಾರ್ ಮಜಬೂರ್ ವೆಜ್ಜೆ ಮೀನ್ ಎಬ್ಬಸ್ ದಂಡ ಮೀ ಎಬ್ಬಸ್ ಮಗಕ್ಕು ಮೀನ್ ಎಬ್ಬಸ್ ತಿಮಾಲಕ್ಕು ಏನ ಎಣ್ಣೆಕ್ಕ ಫಾಯ್ದಾಯ ಏದು ಏನ ಲೆಬಿ ಗಣ್ಣಣಿ ನೋತೆ ಎಂಬುರಿ ಗಣ್ಣಣಿ ಕೆತ್ತರಿ ಉಮಗೆ ದಿಮಾಲ ಮೀ ಮಿಕಂಗೆ ಬಾಮುಣ್ಣ ಬಿ ಗೊತಕಿ ಒಮೊಂ ಎಮೀ ಹುಂ ಕೆತ್ತರಿ ಕಮದ್ದಿಯೈ ಮಜಬೂರ್ ವೆಗೆ ಏನು ಗೊತ್ತೆ ನೆತಿಗೆ ಮಜಬೂರ್ ವೆಗೆ ಕೆತ್ತರಿ ಕಮದ್ದಿಯೈ ಫಹೆ ಮಿ ದೆಸಿಫ ಭಯಾಂಬೆ ದಿಯುಮುಂ ಬುದ್ಧಿವೆರಿಯ ಅದಿ ಹೇವ ಸ್ನೇಹ ಅಹುಲು ವೆರಿಯಾಗೆ ಹಾಲಕಿ ಕೊಬಾ ಹೇವ ವಿಸ್ನೇ ಹೌಲ್ ವೆರಿಯಾಗ ಹಾಲಕಿ ಕೊಬಾ ಹಯ್ಯೆ ತಿಮ ಬೇಣುಂ ವಣಿ ಸಬ್ರುಲ್ ಕಿರಾಮುಂಗೆ ತೆರೇಗ ಲಿಯವಿಗೆ ಬುಮಂಗ್ ಹಯ್ಯೆ ನುವತ ಸಬ್ರುಲ್ ಲಿಯಾಮುಂಗೆ ತೆರೇಗ ಕಂಡೇಳಿಗೆ ಲಿಯಂ ಬುಮಂಗ್ ಹಯ್ಯೆ ಏನ ದಣ್ಣಾಣೆ ಮುಸೀಬಾಯ್ ಮಿವಣಿ ಫಾಬಾ ಫಕ ಏನ ದಣ್ಣಾಣೆ ಏ ಮುಸೀಬಾಯ್ ಏ ತದ್ಮಡುಕ ಮಾ ಬಲಿ ಮಡುಕ ಏನಾಯ ಮಿವಣಿ ಕುರಿಮತಿ ಎಫಾವಾಕ ಏನ ಏ ಆ ದೆಕೊಳೆ ನಹದಾಣ್ ಏನ ದೆಕೊಳೆ ನಹದಾಣ್ ಏಕಮಕು ಸಬುರ್ ಲಿಯಾಮ್ ಏ ಆ ದೆಕೊಳು ಹದಾಣ್ ಏ ರುಳಿವೆರಿ ಕಂಗ್ ಏನ ಫಾಳು ಕುರಾಣ್ ಏನ ಏಕಮ ನೇದೇ ಕಂ ಏನ ಬುಣಾಣ್ ನುರುಹಿ ಜನಮ ಏನಗ ಜಜಾಯಕಿ ಏಗೆ ಫಾಫೇನ ಉಫುಲು ಏಹಿದು ಎವಣಿ ಮುಸೀಬಾತಾಯ್ ಫಾಫ ವೆರಿ ಕಂ ಜಮಾ ಕೊಪ್ಪ ವಿಸ್ನಾಲ ಮುಸೀಬಾ ವಿಸ್ ದಿಮಾ ವೆಜ್ ಫಾಫ ಏಗೆ ಇತುರ ಮಿನಗಿಯೇ ಕೊಬಾ ಏಗೆ ಮಂಫಾ ಕುರಿ ಎವ್ವಿಸ್ ದಿಮಾಲೆ ನೈ ಮುಸೀಬಾಯ್ ಕುರಿಮತಿ ವೆಜ್ಜೆ ದೆಕೊಳುವೆರಿ ಕಂ ದೆಕ್ಕಿ ನುರುಹೇ ಕಂ ಫಾಳು ಕುರಿ ಏಕಮಾಯ ದೆಕೊಳು ಅದಕ್ಕ ನುರುಹೇ ಕಂ ಫಾಳು ಕೋ ಎಗೊತ್ತುಗಾ ಒಮ್ಮ ಮುಸೀಬಾ ಎಬ್ಬೆಸ್ ಫಾಳು ವೆಜ್ಜೆ ಏನಾಯ ಫಾಫೆರಿಯಸ್ ವೆಜ್ ಏನ ಫಾಫೆರಿಯಸ್ ವೆಜ್ ಮೀ ಮೋಮಿನು ಸಾಲಿಹ್ ಇಮಾನ್ ಕಮುಗ ಅಳುವೆರಿಯಕು ಇಖ್ತಿಯಾರ್ ಕುರಾಣ ಮಗೆ ಬಾವಯೆ ಮುಸೀಬಾತ ಏಕಿಗ ಫಾಫ ವೆಸ್ ಏಗ ಬದಲುಗ ಸಬರುಲ್ ಕಿರಾಮ ಮುಸೀಬಾಯ್ ಕುರಿಮತಿವಿ ಏನೇ ಏಕಮುಗ ಇಖ್ತಿಯಾರ ಏಕಿಗ ಸಬ್ರು ಕುರಿ ಅದಿ ಮರುಹಲಾಯಕು ಮರುಹಲಾಯಕುಂ ಏನ ಉಫುಲು ಮುಂದಿಯ ಸೊಬ್ರ ಏಕೀಗ ರುಹು ಏಯಾ ಏಕೀಗ ಶುಕುರ್ ಕುರು ಏದು ಏನ ಉಫುಲಿಗೆಂದಿಯ ಎತ ದರ್ಜ ತಕಕ ಎತ ದರ್ಜ ತಕಕ ಇಹ್ವಾನಿ ಉಮಂ ಮಿ ದೆಮೀ ಹುಂಗೆ ಫರಗು ವರಬ್ಬೊಡು ಏನ ಏಯ್ ಅಲ್ಲಾಹುಗ ಹದುರತು ಮೆದುವೆರಿಯ ಕಮೆ ಕಮಂ ಏಕಮುಗ ಒತಿ ರುಹುಂ ಕಮ ಕೆತ್ತರಿವ ಕಮುಗ ಗಬೂಲುಕೋ ಗಾಯಂ ವೆಜ್ಜೆ ಹಿಂದು ಏ ಸಬ್ರುಲ್ ಕಿರಾಮ್ ಅಲ್ಲಾಹ್ ಹದುರತು ಮೆದುವೆರಿ ಮುಸೀಬ ಏ ಕಮುಗ ಏಯ್ ಅಲ್ಲಾಹುಗೆ ಹದುರತು ಮೆದುವೆರಿವಿ ಕಮೆ ಕಮಾಯ್ ಅಲ್ಲಾಹ್ ಹದುರತು ಮೆದುವೆರಿವ ಕಮೆ ಗೊತ್ತುಗ ವಾಣಮ ಏಕಮುಗ ಫಿಲೇನ್ ಎಗ್ಗೊತ್ತವೆಸ್ ನೋಡ್ನಾಣೆ ಏಕಮ ಬದ್ದರ ನುಕುರಾಣೆ ಎಬ್ಬಸ್ ಕಹಾಲ ಚಾಯ್ಸ್ ಇಖ್ತಿಯಾರ ನೋಡ್ನಾಣೆ ಏ ಅಲ್ಲಾಹ್ ಮೆದುವೆರಿ ಕುರಬಿ ಕಮೆ ಏಮ ದಿಮಾವಾಣ್ ರುಹುಣಸ್ ನುರುಹುಣಸ್ ಗಬುರ್ ಕುರೆಸ್ ನುಕುರಿಯಸ್ ಏಮ ಸಬರುಲ್ ಕಿರಾಮ್ ಎಗೊತ್ತು ಏನ ಗಬೂರ್ ಕುರೆ ಅದು ಏಕಮುಗ ಒತಿ ರುಹುಂ ಕಮಾಯ್ ಕೆತ್ತರಿವಿಂ ಕಮುಗ ಗಬೂಲುಕ ಗಾಯಂ ವೆಜ್ಜೆ ಹಿಂದು ಎವಣಿ ಸಬ್ರುಗೆ ಅಜುರಾಯ್ ಮುಸೀಬಾತುಗೆ ಮಚ್ಚಂ ಅಲ್ಲಾಹ್ ಅಂಗಾಫ ಗೊತ್ತಂ ಅಮಲು ಕುರುಮುಗೆ ಸವಾಬ್ ಹಾಸಿಲು ಕೊಫ ಬೊಮುಂ ಏನ ಎವಣಿ ದೆ ಹೇಕಂ ಏನಾಗೆ ಹಗ್ಗುಗ ಜಮಾ ಕೊಫ್ಫಯೆ ಬುದ್ಧಿ ವಿರಿಯಾಂಗೊತಿ ಮಿತನು ಕೊಂಗೊತೆ ಸಬ್ರುಲ್ ಕಿರಾಮ್ ನುವತ ಸಬ್ರುಲ್ ಲಿಯಾಮ್ ಹೆಯ್ಯೆ ಏಗೆ ಫರಗು ಭಯಾಂಬೆ ಮಿದಿಯೈ ಫಸ್ ಫಣರವನ ನುಕ್ತ ಆದೆ ಏಯ್ ಸಬ್ರಕಿ ಹೋದಾಗಣ್ಣ ಎಚ್ಚೆಕ್ಕ ಸಬುರ್ ಕೆತ್ತರಿ ಕಮಕಿ ಅಳ ಏನ ಅಮಿಲ್ಲ ನಫ್ಸ ಕಸಬು ಕುರಾಯ್ ಚೆಕ್ಕ ಏನಮಿಲ್ಲೆ ಹೋದಾಗಣ್ಣ ಎಚ್ಚಕ್ಕಂಗೈ ಏಮ ಏ ಸಬುರ್ ಖಂಡೇಲಿಗೆಂದಣಿ ಏನ ಅಮಿಲ್ಯಂ ಹೋದ ಅಹುಲಾಗೆ ಏಮ ಮಿಕಮುಗೆ ಏಕಕವ್ಯಸ್ ಉಜುರ್ ದಕ್ಕಾಗಿ ಬಹಣ ದಕ್ಕಾಗಿ ಸಲಾಮ್ಯಣ ಗೊತ್ತೆನ್ನೆ ತಿಮ್ಮಣ್ಣ ಹೆದ್ದೈ ಫಾವಣಿ ಸಬುರ್ ನುವಾ ಗೊತ್ತುಗೆ ಸಬ್ರ ಕಿ ಏನಾಗ ಅಮಿಲ್ ನಫ್ಸ ಹೋದಾಗಣ್ಣ ಎಚ್ಚೆ ಕಸಬು ಕುರಾಯ್ಚೆ ಏಮ ಸಬುರ್ ಖಂಡೇಲೆನಿ ಏನ ಅಹ್ಲಾಗು ತಂಗ್ ಹೋದ ಫದೆಂಗ್ ಏನ ಹೋದ ರಿವೆತಿ ಸಿಫೆ ಸಿಫತ ಹೋಗಿತ್ತೇನೆ ಸಿಫೆಗೆ ಗೊತ್ತುಗೆ ಏಯ್ ಮಾಯ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹದೀಸ್ ಹುಳುಗ ಬಯಾಂ ಬೆಗೆಂಬ ಫದೈ ವಮನ್ ಯತಸಬ್ಬರ್ ಯುಸಬ್ಬಿರ್ಹುಲ್ಲಾಹ್ ಕೆತ್ತರಿ ಕಮುಗ ಗದಾಳ ಮಸಕ್ಕೆ ಕುರ ಅಳ ಯುಸಬ್ಬಿರ್ಹುಲ್ಲಾಹ್ ಅಲ್ಲಾಹ್ ಸುಬ್ಹಾನ್ ವತಾಲ ಏ ಅಳಾಯ ಕೆತ್ತರಿ ಕಮುಗ ಗ್ಯಾಮ್ ಕುರವಾಣತೆ ಏಮ್ ಅಹರ್ಮಣ್ಣ ಎ ಬೋಯ್ ಮಸಕ್ಕೆ ಕುರವೆ ಕೆತ್ತರಿ ಕಮುಗ ದೆಮಿ ಹುಣ್ಣ ಕೆತ್ತರಿ ಕಮುಗ ಗದಾಳ ಮಸಕ್ಕೆ ಕುರಮುಗ ಇಖ್ತಿಯಾರ ಚಾಯ್ಸ್ ಎ ಬೋಯ್ ಪೈ ಎಗೋತುಗ ಗದಾಳ ಮಸಕ್ಕೆ ಕುರ ಆಹುಲಿ ವೆರಿಯಾಯ ಯುಸಬ್ಬಿರ್ಹುಲ್ಲಾಹ್ ಅಲ್ಲಾಹು ಜಲ್ಲ ವಾಲ ಎ ಅಳಾಯ ಕೆತ್ತರಿಕನ್ ದೆವ್ವಾಣೆ ಬುಮಾಯಕೀಗ ಮಿ ಮೌದೂಗ ಇಲ್ಮ್ ಗಹುಲ್ ವೆರಿ ವಿದಾಳ ಫವಾಣಿ ಮನ್ ಜವಾಲ ಶಯ್ಯ ವ ಆತಾದಹು ವ ತಮರ್ರನ ವ ತಮರ್ರನ ಅಲೈಹಿ ಸಾರ ಲಹು ಮಲಕ ಮೀಹಕು ಎ ಕಮುಗ ಏನ ಎ ಕಮೆಂಗ್ ಹೋದ ಎ ಕಮುಗ ಮಚ್ಚಂ ಆದವೆ ಎ ಕಮುಗ ಮತಿಗಾನ ದೆಮಿಹುರೆ ಎ ಗೊತುಗ ಏನ ದುವಹಕುಂ ದುವಹಕುಂ ಮಸ್ತಕುಂ ಮಸಕ ಕೊರಮುಂ ಗೊಸ್ಸಿ ಕಮುಗ ಅವಾಣಮ ಎಹಿದು ಏಕಂ ವೆಗೆಂದೆ ಏನ ಮಿಲ್ಕು ಕೊರ ಕಮೆ ಕಮುಗೈ ಎಹಿದು ಏಕಂ ವೆಗೆಂದಣಿ ಏನ ಮಿಲ್ಕು ಕೊರ ಏನಗ ನಫ್ಸುಗ ಏನ ಹೋದಾಗಣ್ಣ ಕಸಬು ಕೊರ ಅಚ್ಚೆ ಗೊತ್ತುಗ ಅವಾಣೆ ಅದಿ ಏಯ್ ಎಹಿದು ಏನಾಗೆ ತೊಬೀಯ ಕಮುಗ ವೆಗೆಂದೆ ಬುಮು ತಿಮಣ್ಣೆ ಕೆತ್ತೆರ್ ನುವೆವೇನೆ ಬುಣಮುಗ ಹಾಲತಕಿ ಕೊಬಾಹೆ ಕೆತ್ತೆರಿ ಕಮಕಿ ಹೋದ ಅಚ್ಚೆ ಹಾಸಿಲು ಕುರ ಆಯ್ಚೆ ನಫ್ಸು ಏಕಮಂ ಹಾಣುವ ಆದ ಕುರು ಆಯ್ಚೆ ಪೈ ಎಹಿದುಗ ಮರುಹಲಾಯಕುಂ ಮರುಹಲಾಯಕುಂ ದುವಾಹಕುಂ ಮಸ್ತಕುಂ ಆಹಾರಕುಂ ಏನಗ ಕೆತ್ತರಿಕಂ ಇತಿರುವೆಗೆಂದೆ ಏಗೆ ಮಿಸಾಲಕಿ ಏಗೆ ಮಿಸಾಲೆ ಹೋದಾಗಣ್ಣ ತಕತಿಗೆ ಮಿಸಾಲ್ ತಗ ತೆರೆ ಇಲ್ಮುಗೆ ಮಜ್ಲಿಸ್ ತಕ ಇಲ್ಮಿ ಮಜ್ಲಿಸ್ ತಕ ದರುಸ್ ತಕ ಮುಹಾದರ ತಕ ದೀನ ನಸೀಹತ್ ತಕ ಇಲ್ಮಿ ಮಜ್ಲಿಸ್ ತಕಂ ಆದವೆ ಫಾವಾ ಮೀಹ ಏನ ಎಫದೈನ್ ಎಮೈ ಮಜ್ಲಿ ಹೆಂಗ್ ಏನೆ ಫಾಯ್ತ್ ವೆಜ್ಜೆ ಕಮ್ಗ ವಾಣಮ ಏನಾಯ ಏಕಂ ವಾಣಿ ಬೊಡು ಬಲಾಯಕ ಬೊಡು ಮುಸೀಬಾತಕ ಬೊಡು ವೇನಕ ಏನ ಏಕಂ ಇಹುಸಾಸ್ ಕುರವೆ ಏನ ಏಕಂ ಹಿದ್ದತಿವೆ ಎ ಕಮಂಗ್ ಏನ ಬೇಣು ಜಹಿಫಾವೆ ಏಕಮಕು ಮೀ ಏನಗೆ ರೇದುವಾಗ ಏನ ಕೊಮ್ಮೆ ಲಾಜಿಮ್ ಹಾಜತೆ ನುಮ್ಮಿ ಕಿಯೇ ಕೇವಮ ಭೂಮಿಗ ಹಾಜತೆ ನುಮ್ಮಿ ಬಂಡುಹಾ ಭೀಮ ನಫ್ಸು ಏಕಮ ದಾಮ್ ಬುಣ ಹೆಂಗ್ ವಾಕಹಲ ಕಮೆ ನುಮ್ಮಿ ಕಿಯೇ ಏನಸ್ ದೆಮ್ಮೆ ಕಿಯಾದಿಂಗ್ ಗೊತ್ತಂಗ್ ಇಲ್ಮಿ ಮಜಲಿಸ್ ತಕಂ ಆದ ವೆಫಾವಾ ಮೀಹ ಏನಾಯಂ ಏಯ್ ಮಜಲಿಹ ಫಾಯ್ತು ವೆಗೆ ಏನಾಯಂ ಏಯ್ ಮಜಲಿಹ ಫಾಯ್ತು ವಾಣಿ ಎತ ಬಲಾಯಂ ಮುಸೀಬಾತಕ ಬುರ್ ಬಡು ಕಮಕ ಆದೆ ಎತಂ ಬಲಾಯಂ ಮುಸೀಬಾತಕ ಬುರ್ ಬಡು ಕಮಕ ಏನ ವೆಗೆಂದಾಣಿ ಅದಿ ಏನಾಯ ಫೆನ್ನಾಣಿ ಏನಾಗ ನಫ್ಸುಗ ದತಿ ಕಮ ಬುರ ಕಮೆ ಹೊಯ್ತ ಏನಾಗ ನಫ್ಸುಗ ಹುಸ್ ಕಮೆ ವಾತ ಏನಾಯ ಫೆನ್ನಾಣೆ ಏ ಹುಸ್ತಂ ಫುರೇನ್ ನುಲೆವೇನಕಂ ಇಲ್ಮಿ ಮಜಲಿಸ ಗೊಸ್ಗೆ ಮೆಣುವಿಯೇ ಏಮ ಎಫದ ಮಜ್ಲಿ ಹೆಕ್ಕಮ್ಗ ವಾಣಮ ಮುಳಿ ದೂಹೋಗೆ ಏನ ಪೊರಗೊರಾಮ್ ಏನಾಗ ಮುಳಿ ದೂಹೋಗೆ ದಿರೋಳು ಏನ ತಯಾರು ಕೊಲ್ಲಾಣೆ ಮಾ ಕುರಿಸುರ ಪರಾಗೆ ಏಕಮ ದೇವೇ ಗೊತ ಸೋಬಕಿ ನಫ್ಸಂ ಉದಗೂ ಗೊತಕ ಬಹುರೆ ನಫ್ಸಂ ಹಿಂಗಮ ಜೊಹೊಮೆ ನಾದೆ ಏಕ ನೊಕೊಶೆ ಆದೆ ಮೀ ಇನ್ಸಾನ ಕಂತತ್ತ ಹೋಗೆ ಮತೀಗ ಆದಕೊಂ ಹಾಣುವ ಏಕಮುಗೆ ಮತೀಗ ತರ್ಬಿಯತ್ ಕೊಫಿ ಕಮ್ಗ ವಾಣಮ ನಫ್ಸು ಹೇನಿಗೆ ದಾಕಮ್ಮುಗೆ ಹೆಂಗೆ ಅಲಾಮಾತೆ ದುರೂಸ್ತಕ ನಸೇಹ ಎತ್ತಕ ಮಜಲಿಸ್ತಕ ಹಾದಿರುವ ಫರಾಯ್ ತಕ ಏಕಂ ಹೆಂಗೇನೆ ಏ ಮಜಲಿಸ್ತಂಗ್ ಹಾದಿರುವ ಫರಾಯ್ ತಕ ಏಕೆ ಹೆಂಗೇನೆ ಏ ಮಜಲಿ ಹಾದಿರು ನುವೆಜ್ಜ ಕಮ್ಮ ಗವಾಣಮ ಎದುಹಗ ನಫ್ಸುಗವೆ ಹುಸ್ತಣೆ ಕುಸ್ತನೆಂಗೊವೆ ಏ ಫುರೈನ್ ನುವೆಲ್ಲೆವೆ ಹಾಸ್ ಕಮ ಮೊಳಿವೆರಿಕಂ ಆದೆ ನಫ್ಸೆ ಮುಳಿ ಹಿಂಗಮೆ ನುಜೆಹೇನೆ ಬುಮಾ ಏಕು ಏಗೆ ಮಿಸಾಲಕಿ ಗುರುವಾಂ ಕಿಯವಂ ಆದೆ ಫವಾ ಮೀಹ ಏ ನುಕಿಯವ ಫಿಯಾಮೋ ಹಶಗಡು ಎಚ್ಚಂ ಉನಿಯ ಫಾವಾಕಂ ಏನ ಇಹುಸಾಸ್ ಕುರವೇನ್ ನುಕಿಯವೇ ಮೇದ ಹರ ಮೇದ ಕಮೆಂಡ್ ನುವೆ ಮಿಗೋತ ಇಹುಸಾಸ್ ಕುರವೇನ್ ಏಕಮಕು ಮೀ ಕೇಂ ಬಿಂ ಫದ ಕಮೆಂಡ್ ನೋ ಮೀ ಕಿಯೇ ಆದೆ ಮೀ ರುಹಾನಿ ಗೊತು ಏನಾಯ ನೇಗೆ ಗೊತುಗವೆಸ್ ಏ ಆದ ಕುರುಮುಗ ಸೌಬು ಏನಗೆ ತೊಬೀಯ ಕಮಕಂ ಏಕಂಬಿ ಮಣಿ ಬದಲಿ ವೆಫೈ ಸೌಬಕಿ ಏನಾಗೆ ತೊಬೀಯ ಕಮಗಾವಣಿ ಏಕಂ ವೆಫೈ ಆದೆ ಮೀ ಪಣರವಣ ನುಕ್ತ ಸಬುರಾಯ್ ಆದಿ ಮಿ ಮೌದೂಗ ಭಯಾಂಕುರವೆ ಒಮ್ಮ ಮೀನ್ ಕೊಮ್ಮೆ ದಂಡಿವಳೆಗ್ಗ ಪಣರ್ ನುಕ್ತಾ ಭಯಾಂ ವೀರುಗ ಭಯಾಂಬಣಿ මී කොම්මෙ නුක්තායේ කිනුවත මින් කොම්මෙ දඩිවලකි ශරෝග නස්සේ දලීලෙන් එයා ගුලිෆාවා කමෙක්ක විස්නාල ෆනර නුක්තා මිහාර බයම් වෙච් කොම්මෙ මෞදුවෙක් ගස් මිවනි කෙත්තෙරි කමයි කොම්මෙස් එහෙම මෞදුවේ නුවත කොම්මෙස් එහෙන් අලුකමේ නුවත කොම්මෙස් එහෙන් අලුකමකා එකීග ගරීනාවේ බාවිරිය ෆයේ කිතම් මෞදෝග මි අලුකන් එබ ගුලෙවේ කිතම් මෞදෝග මි අලුකන් එබ ගුලේ බුමාය කීග මොමින් අලාගේ හයාතුග ඒනග නස්සුග මි කෙත්තෙරිකම හාජ ජෙහිපාවා මින්වර කෙත්තෙරිකං ඒනාගේ ගුදිරුළුම්ග ලාම හිපා මින්වර මුසීබාතා හිද්දතිකමයි අදි හි නේදේ දඩිවලතහුග මි කිහා මුහිම්මු කමෙක්කං එබ ඉගෙන්දේ බලාලි කොම්මෙ දිමාලෙග මෙති සබුර් සබුර් සබුර් බුමොන් බාකිරු නුක්තාතකක් වෙස් හොරිහා දරිවරුන්න දාවත් දෙමු මිරේ කුලස් නිම්මාලානි සුභානක අල්ලාහුම් වබිහම්දික් أشهد أن لا إله إلا أنت أستغفرك وأتوب إليك وصلى الله وسلم على نبينا محمد وعلى آله وصحبه أجمعين